ಹೇಗೆ ಬೇಸಿಗೆ ಈಗ ನೋಡ್ರಿ ಮಾವಿನದು ಹಣ್ಣು ಹೂವಿನ ಸೀಸನ್ ಅಲ್ಲಿ ಇರ್ತಾವ, ಮತ್ತೆ ಹೇಗೆ ಉಳಿದ ಸೀಸನ್ ಅಲ್ಲಿ ಜೇನು ಆರು ತಿಂಗಳು ಮಾರಾಟ ಮಾಡ್ತಾರೆ? ಉಳಿದ ಸೀಸನ್ ನಾಗೆಲ್ಲ ಡಿವಿಜನ್ ಮಾಡ್ಕೊಂಡು ಡಬ್ಬಿಗಳನ್ನು ಮಾರಾಟ ಮಾಡ್ತೀವಿ. ಬೇಸಿಗೆ ಒಳಗೆ ಜಾಸ್ತಿ, ಅದರೊಳಗೆ ಇನ್ನೊಂದು ನಮ್ದು ಉತ್ಪಾದನೆ ಬಹಳ ಕಡಿಮೆ ರೀ. ಎದಕ್ಕಂದ್ರೆ ನಮ್ಮ ನಿಮಗ್ ಗೊತ್ತಿದ್ದಂಗೆ ನಾನು ಒಬ್ಬ ಗಾಳಿಗೆ ಎದುರು ತೂರುವಂತ ಮನುಷ್ಯ ಆಗೇನ್ರಿ ಇಲ್ಲಿ. ಎದಕ್ಕಂದ್ರೆ ಇಲ್ಲಿ ಸುತ್ತಮುತ್ತ ಇರೋರೆಲ್ಲರೂ ರಾಸಾಯನಿಕ ಏಕ ಬೆಳೆ ಪದ್ಧತಿ ನಿಮ್ಗೆ ಗೊತ್ತಿದೆ, ಗಂಗಾವತಿ ಭತ್ತದ ನಾಡು ಅಂತ ಹೇಳಿ. ನಾಡು ರಾಸಾಯನಿಕ ನಾಡು, ಗಂಗಾವತಿ ರಾಸಾಯನಿಕ ನಾಡು ಅಂದ್ರೂ ತಪ್ಪೇನಿಲ್ರಿ. ಹೌದು, ವಿಷದ ನಾಡು ಅಂದ್ರೂ ತಪ್ಪೇನಿಲ್ಲ. ಹೌದು, ಇಷ್ಟೆಲ್ಲ ಇದ್ದಾಗ ಇಲ್ಲಿ ಜೇನು ಸಾಕಾಣಿಕೆನೂ ಸವಾಲಾಗಿದೆ ರೀ, ಮಾವಿನ ಬೆಳೆನೂ ಸವಾಲಾಗಿದೆ. ಹೌದೌದು, ಅಂತ ಜೇನು ಸಾಕಾಣಿಕೆ ಮಾಡೋದು ಅಂದ್ರೆ ಸುಲಭದ ಇದು ಅಲ್ರಿ. ಅದಕ್ಕೆ ನಮ್ಮ ನಮ್ಮಲ್ಲಿ ಪರಿಸರನೂ ಉಳಿಸಿಲ್ಲ. ಪರಿಸರ ಅಂದ್ರೆ ಗಿಡಗಳನ್ನು ಉಳಿಸಿಲ್ಲ ಇಲ್ಲಿ. ಆಮೇಲೆ ರಸಾಯನ ಮುಕ್ತನೂ ಮಾಡಿಲ್ಲ. ಹಿಂಗಾಗಿ ಜೇನು ಉಳಿಯೋದು ಬಹಳ ಕಷ್ಟ ರೀ. ಅದಕ್ಕೆ ಆದ್ರೂ ಇಲ್ಲಿ ಇಷ್ಟೊಂದು ಸಂಘರ್ಷ ಪಟ್ಟು ಅವ್ ಹೆಂಗ್ ಸಂಘರ್ಷ ಪಡಕತ್ತಾವ್ ಬದುಕಕ್ಕೆ, ಅವನು ಬದುಕಿಸೋದಕ್ಕೆ ನಾನು ಅಷ್ಟು ಸಂಘರ್ಷ ಪಡಕತ್ತೀನಿ ನೋಡ್ರಿ. ನಿಮ್ಮ ಪ್ರೇರಣೆಯಿಂದ ನಿಮ್ಮ ಒಂದು ವಿಚಾರವನ್ನು ತಿಳ್ಕೊಂಡು ನಿಮ್ಮ ಸುತ್ತಮುತ್ತ ರೈತರು ಯಾರಾದ್ರೂ ನಿಮ್ಮ ಮಾರ್ಗದಲ್ಲಿ ಹೋಗುವಂತ ಜನ ಬರ್ತಾ ಇದಾರ ರೈತರು? ರೈತರು ಕೆಲವೊಬ್ರು ಅದಾರ್ರಿ, ಸುತ್ತಮುತ್ತಲು ವಿಷಮುಕ್ತ ಮಾಡುನು ಅನ್ನೋರು ಅದಾರ್ರಿ. ಆದ್ರೆ ಆಳಿನ ಕೊರತೆಯಿಂದ ಈ ಕಳೆಗಳನ್ನ ಇವು ನಿಯಂತ್ರಣ ಮಾಡೋದು ಕಷ್ಟ ಆಗಿದೆ ಅಂತೇಳಿ ಮತ್ ಬಿಟ್ಟು ಮತ್ತೆ ಹೊಳ್ಳಿ ಪುನಃ ರಾಸಾಯನಿಕ ಇದಕ್ಕೆ ಹೋಗಿದಾರ್ರಿ. ಈಗ ತಾವು ಮನೆಯಲ್ಲಿ ದನಗಳ ಸಾಕಾಣಿಕೆ ಅದು ಮಾಡಿದ್ರ, ಆಕಳ ಸಾಕಾಣಿಕೆ ಏನಾದ್ರೂ? ಇದಾವ್ರಿ, ಆಕಳ ಅದಾವ್ರಿ, ದನ ಅದಾವ್ರಿ, ಆಕಳು ಹೋರಿ ದನ ಎಲ್ಲ ಅದಾವ್ರಿ. ಒಂದ್ 12 ಅದಾವ್ರಿ ಎಲ್ಲ, ಎಮ್ಮೆ ಕೋಣನು ಇದೆ ರೀ ಒಂದು. ಅಂದ್ರೆ ಮಾವಿನ ಬೇಸಾಯ ಒಂದು 20 ಎಕರೆ ಇದೆ ತಮ್ದು, ಉಳಿದಂತ ಕ್ಷೇತ್ರದಲ್ಲಿ ಏನ್ ಬೆಳಿತೀರಿ? ಮತ್ತೆ ಉಳಿದಂತ ಕ್ಷೇತ್ರದಲ್ಲಿ ನಮ್ದು ಭತ್ತ ಇದೆ ರೀ. ಅದು 1 ಎಕರೆ ಮನೆಗೆ ಭತ್ತ ಮಾತ್ರ ರಸಾಯನ ಮುಕ್ತ ಭತ್ತ ಬೆಳ್ಕೊಂತೀರಿ, ಸಾವಯವ ಭತ್ತ. ಉಳಿದಿದ್ದೆಲ್ಲ ರಸಾಯನ ರೀ, ನಾವು ಬಳಸೋದ್ ರಸಾಯನ. ಯಾಕಂದ್ರೆ 20 ಎಕರೆ ಮಾವಿನ ತೋಟ, 2 ಎಕರೆ ಸಮಗ್ರ ತೋಟಗಾರಿಕೆ ಮಾಡುನು ಅಂತ ವಿಚಾರ ಇದೆ ರೀ. ಯಾಕಂದ್ರೆ ಜೇನಿಗೆ ಯಾವಾಗ್ಲೂ ಹೂವಿನ ಲಭ್ಯತೆ ಇರ್ಬೇಕು ಅಂತೇಳಿ. ಹೌದು, ತರಕಾರಿಗಳನ್ನ ಮಾಡೋದು ಚೆನ್ನಾಗಿ ಮಾಡ್ಬೇಕಂತೇಳಿ ವಿಚಾರ ಇದೆ ರೀ. ಈಗ ಮಾಡ್ತಾ ಇದೀನ್ರಿ, ಈಗ ಈ ವರ್ಷ ಅಳವಡಿಸ್ತಾ ಇದೀನ್ರಿ ಅದನ್ನೆಲ್ಲ. ನಮಗ್ ಬೇಕಾಗಿರುವಂತ ಹಣ್ಣು ಸಿಗ್ಬೇಕು, ವಿಷಮುಕ್ತ ಹಣ್ಣು ಅನ್ನುವಂತ. ಇಲ್ಲಿ ಏನ್ ಬೆಳಿತಾವೋ ನಮ್ ಭಾಗದಲ್ಲಿ ಎಲ್ಲಾ ತರದ ಹಣ್ಣನ್ನು ಬೆಳಿಬೇಕು ಆ 2 ಎಕರೆಯಲ್ಲಿ ನಮ್ಮ ಮನೆಗೆ ಬೇಕಾಗಿದ್ದು ಅಂತ. ಈಗ ಸದ್ಯ ಈಗ ಮೊದಲಿಗೆ ಅಳವಡಿಸಿರೋದು 10 ತರಹದ ಬಾಳೆ ಹಾಕಿನ್ರಿ, ಒಂದು 3 ಸಾಲು, ಒಂದು 150 ಗಿಡ ಅದಾವ್ರಿ. 10 ತರ ಅಂದ್ರೆ ಯಾವ ತಳಿಗಳು? ತಳಿ ಸಕ್ಕರೆ ಬಾಳೆ, ಯಾಲಕ್ಕಿ ಬಾಳೆ, ಸುಗಂಧಿ ಬಾಳೆ, ಆಮೇಲೆ ಪಲ್ಯದ್ದು ಒಂದು ಆಂಧ್ರದ ವೆರೈಟಿ ಇದೆ ರೀ, ಆಮೇಲೆ ಸಕ್ಕರೆ ಕೇಳಿ, ಅಮೃತ ಪಾಳಿ, ಇಂಥವೆಲ್ಲ ಬಹಳಷ್ಟು ವೆರೈಟಿ ಅದಾವ್ರಿ. ಎಲ್ಲಿಂದ ತಗೊಂಬಂದ್ರ ಎಲ್ಲ ತಳಿಗಳನ್ನ? ಎಲ್ಲ ನಮ್ ನಮ್ಮ ರೈತರ ಸುತ್ತಮುತ್ತ ಇರುವಂತ ರೈತರೇ ನನಗೆ ಹೆಲ್ಪ್ ಮಾಡಿದ್ರು. ಎಲ್ಲರೂ ತಮ್ಮ ಸುತ್ತಮುತ್ತಲು ತಮ್ಮ ಹೊಲದಲ್ಲಿ ಬೆಳೆಸಿರೋವನ್ನ ನನಗೆಲ್ಲ ಕೊಟ್ಟಿದ್ದಾರೆ. ಹೇಗೆ ಚಾಲು ಆಗಿದ್ವಾ ಬರ್ಲಿಕ್ಕೆ ಫಲ? ಚಾಲು ಆಗಿದ್ಯಾ ಫಲ? ಇನ್ನೊಂದು ಈಗ 6 ತಿಂಗಳಾಯ್ತು ಹೆಚ್ಚಿ, ಇನ್ನೊಂದು 6 ತಿಂಗಳು ಹೋಗ್ಬೇಕು ಕಾಣ್ತೀರಿ. ಅದೇ 1 ವರ್ಷದಲ್ಲಿ ಕಟಿಂಗ್ ಬರ್ತಾವೆ ಫಸ್ಟ್ ಕ್ರಾಪ್? ಹೌದ್ರಿ ಹೌದ್ರಿ, 1 ವರ್ಷ ಅಥವಾ 1 ವರ್ಷ 3 ತಿಂಗಳು. ಈಗ ನೋಡ್ರಿ ಸಾವಯವ ರೀತಿಯೊಳಗ ಮಾವಿನ ಉತ್ಪಾದನೆ ತಾವು ಮಾಡ್ತಿದ್ರಿ, ಯಾವ್ದೇ ರಾಸಾಯನಿಕ ಬಳಸೋದಿಲ್ಲ. ಮಾವಿನ ಹಣ್ಣು ಬಂದ ಮಾವಿನ ಹಣ್ಣನ್ನ ಹೇಗೆ ಮಾರ್ತಾ ಇದ್ದೀರಿ? ಏನಾದ್ರು ನಿಮ್ಗೆ ಬೇಡಿಕೆ ಡಿಮಾಂಡ್ ಬರ್ತಾ ಇದೆಯಾ, ಅಥವಾ ಹೇಗೆ ವ್ಯಾಪಾರ ಇದ್ರದ್ದು? ವ್ಯಾಪಾರ ಬಹಳ, ನನ್ನ ಅನಿಸಿಕೆ ಏನಂದ್ರೆ ನಾವು ಆತ್ಮ ನಿರ್ಭರರಾಗಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಹೇಳ್ತಾರ್ರಿ. ಹೌದು, ಆ ಪ್ರಧಾನ ಮಂತ್ರಿಗಳ ಪ್ರೇರೇಪಣೆಯಿಂದ ಅದಕ್ಕಿಂತ ಮೊದಲು ಮಾಡಿವ್ರಿ. ನಾವೇನ್ ಮಾಡಿದೀವಿ ಅಂದ್ರೆ ನಮ್ಮ ಹಣ್ಣಿನ ಬಗ್ಗೆ ರುಚಿ ಪರಿಚಯ ಮಾಡಿಸಿಕೊಟ್ಟಿವ್ರಿ ಎಲ್ಲರಿಗೂ. ಈಗ ನಾನ್ ಎಲ್ಲಿ ಮಾರ್ಕೆಟಿಗೆ ಹೋಗೋದೇ ಬೇಕಾಗಿಲ್ಲ, ನನ್ನ ಹತ್ರನೇ ಮಾರ್ಕೆಟೇ ಬರುತ್ತೆ. ಮಾರ್ಕೆಟ್ ನಿಮ್ ಹತ್ರ ಬರ್ತಾ ಇದೆ? ಅಂದ್ರೆ ಯಾರಿಗೆ ಬೇಕೋ ಹಣ್ಣು ಅವರೆಲ್ಲ ನನ್ನ ಹತ್ರ ಬಂದು ಒಯ್ತಾರ್ರಿ. ಆಮೇಲೆ ನಮ್ದೊಂದು ಗೆಟ್ ಟುಗೆದರ್ ಫಂಕ್ಷನ್ ಇತ್ತು ನಮ್ಮ ಸ್ಕೂಲ್ನಿಂದ, ಅದರಲ್ಲಿ ನಮ್ಮ ಗೆಳೆಯರಿಗೆಲ್ಲರಿಗೂ ಕೊಟ್ಟಿದ್ದೆ ಹಣ್ಣು. ಅವಾಗಿನ ಹಿಡಿದು ಅವರೆಲ್ಲರೂ ತಮಗೆ ತಮ್ಮ ಬಂಧುಗಳಿಗೆ ಎಲ್ಲಾರ್ದು ಅಡ್ರೆಸ್ ಕೊಟ್ಟು ಅವೆಲ್ಲ ಹೊರ ರಾಜ್ಯಕ್ಕೂ ಹೋಗುವಂತೆ ಯಶಸ್ವಿ ಮಾಡಿದ್ದಾರೆ ನಮ್ಮ ಗೆಳೆಯರೆಲ್ಲರೂ. ಅಂದ್ರೆ ಮೊದಲು ನೀವು ರುಚಿ ತೋರಿಸ್ಬೇಕಾದ್ರದ್ದು ಎಲ್ಲರಿಗೂ? ಹೌದ್ರಿ ಹೌದ್ರಿ, ರುಚಿ ತೋರಿಸೋದಕ್ಕಿಂತ ಮೊದಲು ನಾವು ಅವ್ರಿಗೆ ಗ್ಯಾರಂಟಿ ಕೊಡ್ಬೇಕ್ರಿ. ಗ್ಯಾರಂಟಿ ಬೇಕು. ಹೌದು, ಗ್ಯಾರಂಟಿ ಕೊಡ್ಬೇಕ್ರಿ. ಗ್ಯಾರಂಟಿ ಅಂದ್ರೆ ಏನು ಅಂದ್ರೆ ನಮ್ದು ವಿಷಮುಕ್ತ ಒಂದೇ ಅಲ್ಲ, ನೀವು 8 ದಿನದಲ್ಲಿ ಕೆಟ್ಟರು ಹಣ್ಣು ನಾನು ಮತ್ತೆ ಪುನಃ ನಿಮಗ್ ಕೊಡ್ತೀನಿ ಅನ್ನುವಂಥದ್ದು. ಅಂದ್ರೆ ನಮಗೆಷ್ಟು ಭರವಸೆ ಇದ್ರೆ ನಾವು ಅವರಿಗೆ ಭರವಸೆ ಮೂಡಿಸಬಲ್ವಿ ಅಂತ. ಹೌದು ನಮ್ಮ ಹತ್ರ ಅದು ನಮಗೆ ಭರವಸೆ ಇರ್ಬೇಕ್ರಿ ಮೊದ್ಲು. ನನ್ 8 ದಿನದವರೆಗೂ ಹಣ್ಣು ಕೆಡಲ್ಲ ಅನ್ನೋದು ನನಗ್ ಗೊತ್ತಿದೆ.

ಮಾರಾಟ ಮಾಡಿಸ್ತಾ ಇದಾರ್ರಿ ಅವ್ರೇ ಖರೀದಿ ಮಾಡ್ಕೊಂಡು ಹೋಗಿಲ್ರಿ, ಎಲ್ಲಾ ಗ್ರಾಹಕರಿಗೂ ಹೇಳ್ಕೊಡ್ತಾರ. ನಮ್ಮ ಎಲ್ಲ ಮಾರುಕಟ್ಟೆ ಬೆಂಗಳೂರು, ಮುಂಬೈ ಎಲ್ಲಾ ಕಡೆನೂ ಇದೆ ರೀ. ಈಗ ಬೆಂಗಳೂರಿಗೆ ಹೋದ್ರೆ ಎರಡೆರಡು ಟನ್ನು ಮೂರ್ ಟನ್ನು ಡೈರೆಕ್ಟ್ ಗ್ರಾಹಕರಿಗೆ ಈ ವರ್ಷ ಅಂತೂ ಮನೆಗೆ ತಲುಪಿಸ್ಬಿಟ್ಟಿದ್ದೀನಿ. ಒಳ್ಳೇದು ಅನಿಲ್ ಕುಮಾರ್ ಅವರೇ, ಸಾಕಷ್ಟು ವಿಚಾರ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಫೋನ್ ಸಂಖ್ಯೆನ ಹೇಳ್ತೀರಾ ರೈತರಿಗೆ, ನಿಮ್ಮ ಒಂದು ವಿಚಾರ ತಿಳ್ಕೊಳ್ಳಿಕ್ಕೆ, ನಿಮ್ಮನ್ನ ಸಂಪರ್ಕ ಮಾಡಿ ನಿಮ್ಮ ಅನುಭವಗಳನ್ನು ತಿಳ್ಕೊಳ್ಳಿಕ್ಕೆ ರೈತರಿಗೆ ಹೇಳ್ತೀನಿ. 9 9 4 7 7 7 7 7 99 00 4 0 777. ಒಳ್ಳೇದು, ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ಎಲ್ಲ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಗಂಗಾವತಿ ತಾಲೂಕಿನ ಬಸವಪಟ್ಟಣದ ರೈತರಾದ ಅನಿಲ್ ಕುಮಾರ್ ಅವರ ಮಾವಿನ ಬೆಳೆ ಬೇಸಾಯ ಮತ್ತು ಜೇನು ಸಾಕಾಣಿಕೆಯ ಅನುಭವಗಳನ್ನು ಕೇಳಿದಿರಿ. ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಈಗ ಕೇಳಿ ಹವಾಮಾನ ವರದಿ. ರಾಯಚೂರು ಜಿಲ್ಲೆಯ ರೈತರಿಗೆ ನಾಳಿನ ಹವಾಮಾನ ವರದಿ ಈ ರೀತಿಯಾಗಿದೆ. ಗ್ರಾಮೀಣ ಹವಾಮಾನ ಸೇವಾ ಘಟಕ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಇಲಾಖೆಯ ಮಾಹಿತಿಯಂತೆ ನಾಳೆ ದಿನಾಂಕ 12/8/2021 ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 36 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ 25 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು, ಗರಿಷ್ಠ ಆರ್ದ್ರತೆಯ ಪ್ರಮಾಣ 66%, ಕನಿಷ್ಠ ಆರ್ದ್ರತೆಯು 44% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 26 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರಾಯಚೂರು ಜಿಲ್ಲೆಯ ರೈತರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿದ್ದಾವೆ. ಕಳೆದ ವಾರ ರಾಯಚೂರು ಜಿಲ್ಲೆಯ ಹಲವು ಪ್ರದೇಶಗಳಲ್ಲಿ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಆಗಿಲ್ಲ. ಮಳೆ ಆಗಿತ್ತು, ಆದರೆ ಅಲ್ಲಲ್ಲಿ ಜಿಲ್ಲೆಯಾದ್ಯಂತ ತೇವಾಂಶದ ಕೊರತೆ ಕಂಡುಬರ್ತಾ ಇದೆ. ಕೆಲವೊಮ್ಮೆ ಬೆಳೆಗಳು ಈಗಾಗಲೇ ಬೆಳವಣಿಗೆ ಹಂತ ಮತ್ತು ನಿರ್ಣಾಯಕ ಹಂತದಲ್ಲಿರ್ತಕ್ಕಂಥ ಬೆಳೆಗಳಿಗೆ ರಕ್ಷಣಾತ್ಮಕ ನೀರಾವರಿಯನ್ನು ಕೊಡೋದ್ರ ಕಡೆ ಗಮನವನ್ನು ಹರಿಸಬೇಕಾಗಿದೆ. ರೈತ ಬಾಂಧವರು ಎಲ್ಲಿ ನೀರಿನ ಲಭ್ಯತೆ ಇದೆ ಅಥವಾ ಕೃಷಿ ಹೊಂಡಗಳು ಅಥವಾ ಕೆರೆಗಳಲ್ಲಿ ನೀರು ಸಂಗ್ರಹ ಇತ್ತಪ್ಪ ಅಂತಂದರೆ ಇಂಥ ಒಂದು ಸಂದರ್ಭದಲ್ಲಿ ರಕ್ಷಣಾತ್ಮಕ ನೀರನ್ನು ಕೊಡೋದು ಭಾಳ ಮುಖ್ಯ. ಇನ್ನು ನಾಟಿ ಮಾಡುವಾಗ ತೋಟಗಾರಿಕೆ ಬೆಳೆಗಳಾದಂಥ ಮಾವು, ಸೀತಾಫಲ, ಸಪೋಟ ಮತ್ತು ಪೇರ್ಲೆ ಗಿಡಗಳಿರ್ಬೋದು ಅಥವಾ ಇನ್ಯಾವುದೇ ಒಂದು ಹಣ್ಣಿನ ಬೆಳೆಗಳಿಗೆ ನಾಟಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಸಿಗಳು ನೆಲಕ್ಕೆ ಬೀಳದಂತೆ ಅಥವಾ ಗಾಳಿಗೆ ಬೀಳದಂತೆ ಎಚ್ಚರಿಕೆಯನ್ನು ವಹಿಸಲಿಕ್ಕೆ ರೈತ ಬಾಂಧವರು ಸಸಿಗೆ ಈ ಕೋಲುಗಳ ಆಸರೆಯನ್ನು ಕೊಟ್ಟು ಕೋಲುಗಳನ್ನು ನಾವು ಕಟ್ಟಿ ಹಾಕಬೇಕು. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿ ಕಡಿಮೆ ಮಾಡಲಿಕ್ಕೆ ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯನ್ನು ಕೊಟ್ಟು ಬೆಳೆ ವಿಮೆಯನ್ನು ಮಾಡಿಸ್ಬೇಕಾಗತ್ತೆ. ಬೆಳೆ ವಿಮೆ ಭತ್ತಕ್ಕಾಗಿ ಇದೇ ತಿಂಗಳು 16ನೇ ತಾರೀಕಿನವರೆಗೆ ವೇಳೆ ಇದೆ. ರೈತರು ಬೆಳೆ ವಿಮೆಯನ್ನು ಮಾಡಿಸೋದ್ರ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು. ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಣೆ ಮಾಡಿಡೋದ್ರ ಕಡೆ ಗಮನವನ್ನು ಹರಿಸಬೇಕು. ಇನ್ನು ಮೆಣಸಿನಕಾಯಿಯನ್ನು ಬೆಳೆಯುವಂಥ ರೈತ ಬಾಂಧವರು ಕಾಯಿ ಕೊರಿವೆ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬ್ರಿಲ್ 50 WP ಅಥವಾ 0.5 ಮಿಲಿಲೀಟರ್ ಅಂದರೆ

ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ